ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳಿ ಮೊದಲು ಮಾತು ಮಲ್ಲಿಗೆ, ಕೌಟುಂಬಿಕ ಸಂಭಾಷಣೆ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ. ಸುರೇಶಣ್ಣ, ಬಹಳ ಅಪರೂಪಕ್ಕೆ ಸಿಗ್ತಾ ಇದ್ದೀವಿ. ಹೌದು, ಮಳೆ ಅಲ್ಲ, ಮಳೆ ಭಯಂಕರ ಮಳೆ. ಭಯಂಕರ ಅಂತಲ್ಲ, ಇದು ಜುಲೈ ತಿಂಗಳಲ್ಲಿ ಮಳೆ ಬಾರದೆ ಮತ್ತೆ ಯಾವಾಗ ಬರುತ್ತೆ? ಅಲ್ಲ ಅಲ್ಲ, ಜುಲೈ ತಿಂಗಳಲ್ಲಿ ಮಳೆ ಬಾರದೆ ಬಂದದ್ದೇ ಕೇಳಿದ್ದಲ್ಲ ನಾನು. ಕಳೆದ ತಿಂಗಳಿಡೀ ಮಳೆ ಇರಲಿಲ್ಲ, ಆದ್ದರಿಂದ ನಮ್ಮದೊಂದು ಯೋಚನೆ ಏನಂತೇಳಿದ್ರೆ, ಹೌದು, ಹಾಗಾಗಿ ಇದು ಭಯಂಕರ ಮಳೆ ಬಂತೀಗ. ಅಲ್ಲ, ಮಳೆ ಬಂದು ನಮ್ಮ ಪಕ್ಕದ ಮನೆಯವರ ಮಾಡಿನ ಮೇಲೆ ಎಲ್ಲ ಆ ಇದ್ದ ತರಗೆಲೆ ಆಚೆ ಈಚೆ ಅದೆಲ್ಲ ಬಿದ್ದು ಅವರ ಇದ್ರಲ್ಲೆಲ್ಲ ಬ್ಲಾಕ್ ಆಗಿ ಈಚೆ ಇಷ್ಟೆಲ್ಲ ಕತೆ ಹೇಳುವಾಗ ರತ್ನಕ ಬಂದಿದ್ ನೋಡಿ ಗೊತ್ತಾಗ್ಲಿಲ್ಲ. ಅಲ್ಲ, ನೀವು ಒಳಗೆ ಬಂದು ಮಾತಾಡ್ತೀರಾ, ಅಲ್ಲ ಅಲ್ಲೇ ನಿಂತುಕೊಂಡು ಮಾತಾಡ್ತೀರಾ ಅಂತ ನಾನು ಕೇಳೋದೀಗ. ನಾನು ಇಲ್ಲೇ ಮಾತಾಡೋದು ಯಾಕೆಂದ್ರೆ ನನಗೆ ಗೊತ್ತಿತ್ತು ಇವತ್ತು ನೀವು ಬರ್ತೀರಿ ಅಂತ. ಯಾಕೆಂದ್ರೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ, ಹಾಗಾಗಿ ಬಂದೇ ಬರ್ತೀರಿ ಅಂತ ಗೊತ್ತಿತ್ತು. ಕಡಿಮೆ ಅಂತ ಹೇಳಲಿಕ್ಕಿಲ್ಲ ರತ್ನಕ. ಯಾಕೆ? ನಾನು ಕಡಿಮೆ ಅಂತ ಹೊರಟಾಗುವಾಗ ಬರ್ತದೆ. ಹೌದು, ಅದು ಇಲ್ಲಿ ಒಂದು ಸಾಮಾನ್ಯ, ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ಹೇಳುವ ಒಂದು ಗಾದೆ ಉಂಟು, ಶಾಲೆಗೆ ಮಕ್ಕಳಿಗೆ ರಜೆ ಅಂತ ಕೊಟ್ಟ ದಿವಸ ಮಳೆ ಇಲ್ಲ, ಮಳೆ ಇದ್ದ ದಿವಸ ಅವರು ಯೋಚನೆ ಮಾಡುವಾಗ ಇಲ್ಲಿ ಮಳೆ ಹೋಗಿರ್ತದೆ, ಹೋಯ್ತು ಅಂತ ಯೋಚನೆ ಮಾಡುವಾಗ ಬರ್ತದೆ. ಅಲ್ಲ, ನಾವು ಒಂದು ಯೋಚನೆ ಮಾಡಬೇಕು, ನಮ್ಮ ಸುತ್ತಮುತ್ತ ಎಷ್ಟು ಮಳೆ ಬರ್ತದೆ ಮಾತ್ರ ನಾವು ಲೆಕ್ಕಾಚಾರ ತಗೊಳ್ತೇವೆ. ಇಡೀ ಜಿಲ್ಲೆಗೆ ಒಂದು ವ್ಯಾಪ್ತಿ ನೋಡಿದ್ರೆ ಒಂದಲ್ಲ ಒಂದು ಕಡೆಯಲ್ಲಿ ಮಳೆ ಬಂದಿರ್ತದೆ. ಮಕ್ಕಳಿಗೆ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಯಿಂದ ಜಿಲ್ಲಾಡಳಿತದವರು ರಜೆ ಕೊಡ್ತಾರೆ ಅಂತ. ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಹೇಗಂತಂದ್ರೆ 4-5 ಕಿಲೋಮೀಟರ್ ನಡೆದು ಹೋಗ್ಬೇಕು, ಅದರಲ್ಲಿ ತೋಡುಗಳು ಸಿಗಬಹುದು, ನೀರಿನ ನಿಲ್ತಿರುವಂತಹ ಒಂದು ಪ್ರದೇಶ ಸಿಗಬಹುದು, ಗದ್ದೆ ಸಿಗಬಹುದು, ಇಂತಹ ಪ್ರದೇಶದಲ್ಲಿ ನಡ್ಕೊಂಡು ಹೋಗುವುದು ಜೀವಕ್ಕೂ ಕೂಡ ಅಪಾಯಕರ ಅಂತ. ಹಾಗಾಗಿ ರಜೆ ಸಾರಬೇಕು. ಅಲ್ಲ, ರಜೆ ಸಾರುವುದು ಸರಿಯೇ ಇಲ್ಲ ಅಂತ ಹೇಳಿದಲ್ಲ, ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಕಡೆ ನೋಡಿ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಮಳೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ನಾನು ಹೇಳುದು. ಸುರೇಶ್ ಅಣ್ಣ ಹೇಳಿದ ಹಾಗೆ, ನಾವು ಮಳೆ ಇಲ್ಲ ಅಂತ ಹೊರಟಾಗ ಮಳೆ ಬರ್ತದೆ, ಬರ್ತದೆ ಅಂತ ಕೂತ್ರೆ ಹಾಗೆ ಬಾಕಿ. ನಾವು ಈಗ ನಾನು ಸರೋಜಕ್ಕನ ಹತ್ರ ಮಾತಾಡಿ ಬಂದದ್ದು ಶ್ಯಾಮಣ್ಣ. ಅಂದ್ರೆ ಅವರ ಚಿಂತೆ ಏನು ಅಂದ್ರೆ, ಈಗ ಮಕ್ಕಳಿಗೆ ರಜೆ ಸಿಕ್ಕಿತಲ್ಲ, ಮನೆಯಲ್ಲಿ ಮಕ್ಕಳ ಉಪದ್ರ ತಡೆಯುವುದಿಲ್ಲ ಅಂತ. ತಿನ್ನೋದಕ್ಕೆ ಏನಾದ್ರೂ ಹೊಸ್ತು ಮಾಡ್ತೀರಾ? ಹೌದು ಹೌದು, ಈ ಮಕ್ಕಳು ಮನೆಯಲ್ಲಿದ್ರೆ ತಾಯಂದಿರಿಗೆ ಸ್ವಲ್ಪ ಕಷ್ಟವೇ. ಹೌದು, ಮತ್ತೆ ಈಗ ಮಕ್ಕಳಿಗೆ ಹೊಸ ಹೊಸ ವಿದ್ಯೆಗಳೆಲ್ಲ ಗೊತ್ತಿದೆ. ವಿದ್ಯೆ ಅಂತ ಹೇಳಿದ್ರೆ ಈ ಅವರ ವಿದ್ಯೆಗಳಲ್ಲ ನಾನು ಹೇಳುದು. ಅವರಿಗೆ ನೀವು ಸಾಮಾನ್ಯವಾಗಿ ಮಾಡಿಕೊಡುವ ಯಾವ ಇದು ಕೂಡ ಬೇಕಾಗುದಿಲ್ಲ. ಸಾಂಪ್ರದಾಯಿಕವಾಗಿ ಮಾಡುವ ಯಾವ ತಿಂಡಿಯೂ ಬೇಡ. ಅದು ಹೊಸತ್ತು ಹೊಸತ್ತು ಏನಾದ್ರೂ ಉಂಟಲ್ಲ ಅದೆಂತದ್ದು ಫಾಸ್ಟ್ ಫುಡ್ ಅಂತ. ಫಾಸ್ಟ್ ಬೇಗ ಬೇಗ ಆಗುದು, ಬೇಗ ಬೇಗ ಫಾಸ್ಟ್ ಆಗುದಿಲ್ಲ. ಅದು ಫಾಸ್ಟ್ ತಿನ್ನುತ್ತಾರೆ ಅವರು. ಒಂದ್ ರೀತಿಯ ಹೊಸ ರುಚಿ, ಹೊಸ ರುಚಿಯೇ ನಮಗೆ ಹೊಸ ರುಚಿ, ಆದ್ರೆ ಅವರಿಗೆ ಅದೇ ಭಯಂಕರ ರುಚಿ. ಅದು ಹೊಸ ರುಚಿ ಅಂದಾಗ ನನ್ನ ನೆನಪಾಯ್ತಾರ. ಈ ವೀಳ್ಯದೆಲೆ ಸಾಮಾನ್ಯವಾಗಿ ಊಟ ಮಾಡಿದ ಮೇಲೆ ತಿಂತೀವಲ್ಲ, ಆ ವೀಳ್ಯದೆಲೆಯನ್ನು ಉಪಯೋಗಿಸಿಕೊಂಡು ಭಾರಿ ಚೆನ್ನಾಗಿರೋ ಸಾರು ಮಾಡಬಹುದಂತ. ವೀಳ್ಯದೆಲೆಯದು ಸಾರ? ಮೊನ್ನೆ ನಾನು ಯಾವ್ದಲ್ಲಿ ಒಂದ್ರ ನೋಡ್ತಾ ಇದ್ದೆ ಹಾಗೆ, ಈ ಮಳೆ ಜಾಸ್ತಿ ಬರುವ ಸಮಯದಲ್ಲಿ ಸಾಮಾನ್ಯವಾಗಿ ಶೀತ ನೆಗಡಿ ಆಗುದು, ಗಂಟ್ಲು ಕಿರಿಕಿರಿ ಆಗುವುದೆಲ್ಲ ಸಾಮಾನ್ಯ ಅಲ್ವಾ. ಈ ಸಂದರ್ಭದಲ್ಲಿ ಈ ವೀಳ್ಯದೆಲೆ ಸಾರು ಮಾಡಿ ಊಟ ಮಾಡಿದ್ರೆ ಹೊಟ್ಟೆಲ್ಲ ಬಿಸಿ ಬಿಸಿ ಆಗ್ತದಂತೆ, ಈ ಶೀತ ನೆಗಡಿ ಎಲ್ಲ ಓಡಿ ಹೋಗ್ತದೆ ಅಂತ. ಅಲ್ಲಿಗೆ ಶಾಮಣ್ಣ ಹೇಳಿದ್ರಲ್ಲಿ ನಿಜ ಉಂಟು ಸುರೇಶಣ್ಣ. ಯಾಕೆಂದ್ರೆ ನಾವು ಊಟ ಆದ ಮೇಲೆ ವೀಳ್ಯದೆಲೆ ತಿಂತೇವೆ, ಅದರ ಒಳಗಿನ ಅರ್ಥ ಒಂದು ಜೀರ್ಣಕ್ರಿಯೆ ಸರಿಯಾಗ್ಲಿ ಅಂತ ಕೂಡ ಇದೆ. ಈಗ ನೀವು ವೀಳ್ಯದೆಲೆ ಹೇಳುವಾಗ ನನಗೆ ಇನ್ನೊಂದು ನೆನಪಾಯ್ತು. ಈಗ ನಾವು ಸಾಂಬ್ರಾಣಿ ಅಂತ ಹೇಳ್ತೇವೆ, ಅದೇನೋ ಅಂತ, ಅದಕ್ಕೆ ಇನ್ನೊಂದು ಹೆಸರು ದೊಡ್ಡ ಪತ್ರೆ ಅಂತ. ಅದ್ರದ್ದು ಕೂಡ ಸಾರು ಒಳ್ಳೇದಾಗ್ತದೆ, ನಾನ್ ಮಾಡಿದ್ದೇನೆ. ಅದು ಕೂಡ ಶೀತಕ್ಕೆ ಕಫಕ್ಕೆ ಎಲ್ಲ ಬಾರಿ ಒಳ್ಳೇದು. ಅಲ್ಲ ಈಗ ಇದ್ರದ್ದೆಲ್ಲ ಕಷಾಯ ಕೇಳಿದ್ದೇನೆ, ಇದು ಸಾರು ಮೊದಲಿಗೆ ಕೇಳುದು. ಈಗ ಸಾರು ಅಂದ್ರೆ ಸಾಮಾನ್ಯವಾಗಿ ಅನ್ನಕ್ಕೆ ಸೇರಿಸಿ ಕುಡಿಬಹುದು, ಕಷಾಯ ಆದ್ರೆ ಹಾಗೆ ಕುಡಿಬಹುದು ಅಂತ ಅಷ್ಟೇ ವ್ಯತ್ಯಾಸ. ಓ ಅಂದ್ರೆ ಮಾಡುದು ಕಷಾಯವೇ, ಅನ್ನಕ್ಕೆ ಸೇರಿಸುವುದು ಅಷ್ಟೇ. ಆದ್ರೆ ಒಂದು ಕಷಾಯ ಸ್ವಲ್ಪ ಕಹಿ ಇರ್ತದೆ, ಕಷ್ಟ ಇರ್ತದೆ. ಈಗ ಸಾರಾದ್ರೆ ರುಚಿ ಇರ್ತದೆ. ಸಾರಿಗೆ ಮತ್ತೆ ನಿಮ್ಗೆ ಬೆಲ್ಲ, ಹುಳಿ, ಮತ್ತೆ ಕಾಳು ಮೆಣಸು, ಮತ್ತೆ ಶುಂಠಿ ಇಂಥದ್ದೆಲ್ಲ ಹಾಕ್ಲಿಕ್ಕೆ ಉಂಟು. ಅವಾಗ ಗರಂ ಆಗ್ಬೇಕಲ್ಲ. ಅದೇ ಅಂತೂ ಗುಣ ಒಂದು ಎರಡರದ್ದು ಕೂಡ. ಅಂದ್ರೆ ಈಗ ಇಂಥದ್ರಲ್ಲೆಲ್ಲ ಹೊಸ ಹೊಸ ಒಂದು ಆವಿಷ್ಕಾರಗಳು ನಡೀತಾ ಉಂಟೀಗ. ರತ್ನಕ್ಕ, ಆಮೇಲೆ ಈ ಮಳೆಗಾಲ ಅಂದ ತಕ್ಷಣ ನಾವು ಯೋಚನೆ ಮಾಡೋದು ಮೈ ಸ್ವಲ್ಪ ಬೆಚ್ಚಗಿರಬೇಕು ಅಂತ. ಈ ಮಳೆಗಾಲದಲ್ಲಿ ಕೆಸರು ಗದ್ದೆಯಲ್ಲೇ ಒಂದಷ್ಟು ಓಟಗಳು ಸ್ಪರ್ಧೆಗಳು ಎಲ್ಲ ನಡೆಯುವ ಕ್ರಮ ಉಂಟು. ಹೌದೌದು, ಈಗ ಈ ನಮ್ಮ ಊರಿನಲ್ಲಿ ಕೂಡ ನಡೀತದೆ, ಹಳೆ ಕಾಲದಲ್ಲಿ ಕೂಡ ನಡೀತಾ ಇತ್ತು, ಇತ್ತೀಚೆಗೂ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೊಟ್ಟೆ ಸ್ವಲ್ಪ ಬೆಚ್ಚಗಿರಬೇಕು ಅಂತ ಹೇಳಿ ಒಳ್ಳೆ ಮೆಣಸಿನ ಕಷಾಯ ಮಾಡಿಕೊಡುವ ಅಭ್ಯಾಸ ಉಂಟು. ಅದು ಒಂದು ಸ್ವಲ್ಪ ಒಂದು ಗುಟುಕು ಕೂಡ ಸಾಕು, ಎಲ್ಲಿಲ್ಲದ ಶಕ್ತಿ. ಅದು ಸರಿ. ಈಗ ನೀವು ಕೆಸರು ಗದ್ದೆ ಅಂತ ಹೇಳುವಾಗ ನನಗೆ ಇನ್ನೊಂದು ತಿಂಡಿಯ ನೆನಪಾಯ್ತು. ಕೆಸುವಿನ ಎಲೆ ಇದೆಯಲ್ಲ, ಅದು ಕೂಡ ಮಳೆ ಬರುವಾಗ ಈಗೆಲ್ಲ ಚಿಗುರ್ತಾ ಇರ್ತದೆ. ಅದು ಕೂಡ ಹೊಟ್ಟೆಗೆ ಒಂದು ತರದ ಏನು, ಹಾ ಪತ್ರೊಡೆ. ಅದು ಹೊಟ್ಟೆಗೆ ಸ್ವಲ್ಪ ಬಿಸಿಯನ್ನೇ ಕೊಡುವಂತದ್ದು, ಶೀತದ ತಿಂಡಿ ಅಲ್ಲ ಅದು. ಅದು ಕೂಡ ಈ ಸಮಯದಲ್ಲಿ ಬೇಕಾದಷ್ಟು ಸಿಗ್ತದೆ ನಮಗೆ. ಮತ್ತೆ ಸಾಮಾನ್ಯವಾಗಿ ಜುಲೈ ತಿಂಗಳಲ್ಲಿ, ಈಗ ಪರಿಸರ ದಿನ ಜೂನ್ 5ನೇ ತಾರೀಕಿಗೆ ಆಚರಣೆ ಮಾಡಿದ್ದಾಗಿದೆ. ಜುಲೈ ತಿಂಗಳು ಅಂದ್ರೆ ಒಂದಷ್ಟು ಗಿಡಗಳನ್ನು ನೆಡುವಂತಹ ಸಮಯ, ಅದು ವನ ಮಹೋತ್ಸವ. ಅದು ಬರೀ ಸರ್ಕಾರಿ ಕಾರ್ಯಕ್ರಮ ಆಗಬಾರದು, ಜನರ ಪಾಲ್ಗೊಳ್ಳುವಿಕೆಯೂ ಕೂಡ ಬೇಕು ಅಂತೇಳಿ ಈ ವರ್ಷ ನಾನು ನೋಡಿದ್ರಪ್ಪ, ಬೇರೆ ಬೇರೆ ಈ ಮಹಿಳೆಯರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಇರ್ತಾವಲ್ಲ, ಅವರೆಲ್ಲ ಸೇರಿಕೊಂಡು ಕಾಡಿನ ಒಳಗಡೆ ಹಣ್ಣಿನ ಗಿಡಗಳ ಬೀಜವನ್ನು ಹಾಕುವಂತಹದ್ದು ಅಂತ. ಯಾಕಂದ್ರೆ ಕಾಡು ಪ್ರಾಣಿಗಳಿಗೆ ಬೇಕಾದಂತಹ ಆಹಾರ ಅಲ್ಲಿ ಸಿಗುವುದಿಲ್ಲ, ಅಲ್ಲಿ ಕಡಿಮೆ ಆಗಿದೆ. ಹಾಗಾಗಿ ಈ ಹಣ್ಣಿನ ಗಿಡ ಒಂದು 100 ಬೀಜ ಹಾಕಿದರೆ ಒಂದು 10 ಗಿಡವಾದ್ರು ದೊಡ್ಡದು ಮರ ಆದ್ರೆ ಅದರಲ್ಲಿ ಹಣ್ಣು ಕೊಡಬಹುದು. ಆ ಕಾಡು ಪ್ರಾಣಿಗಳು ಮತ್ತೆ ನಾಡಿಗೆ ಬರ್ಲಿಕ್ಕಿಲ್ಲ ಅಂತ ಒಂದು ದೂರಾಲೋಚನೆ ಇದೆ. ಆದ್ರೆ ಒಂದು, ಇವರು ಅದು ಗಿಡ ಆದ ಮೇಲೆ ಕಡಿಲಿಕ್ಕೆ ಹೋಗಬಾರ್ದು. ಅದು ಮುಖ್ಯವಾಗಿ ಈ ಕಾಡು ಪ್ರಾಣಿಗಳು ನಾಡಿಗೆ ಬಂದದ್ದು ಗಿಡ ಆಗದ್ರಿಂದ ಮಾತ್ರ ಅಲ್ಲ, ಆದ ಗಿಡವನ್ನು ಕಡಿಯುವುದರಿಂದಾಗಿ ಆದದ್ದು. ಆದ್ರಿಂದ ಅದು ಒಂದು ಮುಖ್ಯ. ಇನ್ನೊಂದು ಶಾಮಣ್ಣ, ಈಗ ಈ ಗಿಡಗಳಾಗ್ಲಿಕ್ಕೆ ಬೀಜಗಳ ಪ್ರಸಾರ ಇದೆಯಲ್ಲ, ಅದು ಪಕ್ಷಿಗಳು ಮತ್ತೆ ಬಾವಲಿ ಅಂತ ಒಂದು ಸಸ್ತನಿಗಳಿಂದ ಆಗ್ತದೆ. ನಾನು ಕೇಳಿದ ಹಾಗೆ ಅದು ಕೂಡ ಈಗ ಬೀಜ ಪ್ರಸಾರ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಕಾಡು ಕಡಿಮೆ ಆಗ್ತದೆ, ಅವರ ಸಂತತಿ ಕಡಿಮೆ ಆಗಿದೆ, ಮನುಷ್ಯನ ಸಂತತಿ ಜಾಸ್ತಿ ಆಗಿದೆ ಅಷ್ಟೇ ಅಂತ ಹೇಳಿ. ಹೌದು, ಮನುಷ್ಯರ ಸಂತತಿ ಜಾಸ್ತಿ ಆಗಿದೆ, ಜಾಸ್ತಿ ಅಂತ ಹೇಳುವ ಹಾಗಿಲ್ಲ, ಆದ್ರೆ ಇರುವ ಮನುಷ್ಯರಿಗೆ ಉಳ್ಕೊಳ್ಳುವುದಕ್ಕೆ ಒಂದು ಜಾಗ ಬೇಕು, ಅವರು ಸ್ವಂತ ಒಂದು ಮನೆ ಕಟ್ಟಬೇಕು, ಜಾಗ ಬೇಕು ಅಂತೆಲ್ಲ ಹೇಳ್ತೀವಲ್ಲ, ಹೀಗಾಗಿ ಕಾಡಿನ ಮೇಲೆ ಒತ್ತಡ ಜಾಸ್ತಿ ಆಗಿದೆ ಅಂತ. ನಮ್ಮ ಒಂದು ದೇಶವೋ ಒಂದು ರಾಜ್ಯವೋ ಜಾಗ ತಗೊಂಡ್ರೆ ಇಷ್ಟು ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ, ಆದರೆ ಅದು ವಿಸ್ತಾರ ಆಗುವುದಿಲ್ಲ, ಅಷ್ಟೇ ಇರ್ತದೆ ಅಥವಾ ಕಡಿಮೆ ಆಗ್ಬೋದು. ಆದರೆ ನಾವು ಒತ್ತಡ ಹಾಕುವುದು ಎಲ್ಲಿಗೆ, ಎಲ್ಲಿ ಅವಕಾಶ ಉಂಟು ಅದನ್ನು ನಾವು ಅತಿಕ್ರಮಿಸುವುದು, ತೆಗಿಲಿಕ್ಕೆ ನೋಡೋದು ಅಂತ. ಹಾಗಾಗಿ ಕಾಡಿನ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ. ಮತ್ತೆ ಅದರಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ತುಂಬಾ ವಿಷಯಗಳುಂಟು. ಈಗ ತುಂಬಾ ಕಡೆಗೆ ಈ ಗುಡ್ಡ ಜರಿಯುವುದು ಅದು ಇದು ಅಂತೆಲ್ಲ ಈ ಮಳೆಗಾಲದಲ್ಲಿ ಕೇಳ್ತಾನೆ ಇರ್ತೇವೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಆ ಗುಡ್ಡದ ಬುಡದ ಇಡೀ ಮಣ್ಣು ಇಡೀ ಖಾಲಿಯಾಗಿದೆ, ಅದೊಂದು ಗೋಪುರದಾಗಿ ಇರ್ತದೆ ಗುಡ್ಡ ಅಂದ್ರೆ, ಅದು ಕುಸಿಯದೆ ಮತ್ತೆ ನೀರು ಬೀಳುವಾಗ ಎಂತಾಗುದು ಅದು ಅಷ್ಟೇ. ಅದರಿಂದ ಎಲ್ಲ ಅತಿಕ್ರಮಣ ಸಿಕ್ಕಾಪಟ್ಟೆ ಜಾಸ್ತಿ ಆದ್ರೆ ಈ ತರದ ವಿಕೋಪಗಳು ಬರ್ತವೆ ಅಂತ ಅಂದ್ರೆ. ಈಗ ಮಣ್ಣು ಕುಸಿತ ಆಗ್ಲಿಕ್ಕೆ ಮುಖ್ಯ ಕಾರಣ ಅಲ್ಲಿ ಬೇರು ಇಲ್ಲದಿರುವುದು ಅಂತ. ಗಿಡಗಳ ಬೇರುಗಳು ಮಣ್ಣನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇದೆ. ಯಾವಾಗ ಗಿಡವನ್ನ ಕಡಿದು ತೆಗಿತೀವೋ ಆವಾಗ ಮಳೆ ನೀರು ಬಿದ್ದಿದ್ದೆಲ್ಲ ಅಲ್ಲಿ ಇಂಗ್ತದೆ, ಅದ್ರ ಜೊತೆಗೆ ಮಣ್ಣನ್ನು ಕೂಡ ಕೊಚ್ಚಿಕೊಂಡು ಹೋಗ್ತದೆ. ಅದು ಹೌದು. ಮತ್ತೆ ವಿಪರೀತವಾದಂತಹ ಒಂದು ಯೋಚನೆ ಮಾಡದಂತಹ ಒಂದು ಅಭಿವೃದ್ಧಿ ಅಂತ ಹೇಳುವಂಥದ್ದು, ಎಲ್ರಿಗೂ ಕೂಡ ತಾವು ಅಭಿವೃದ್ಧಿ ಆಗ್ಬೇಕು ಅಂತ ಇರುವುದು ಸಹಜ. ಅಷ್ಟಾಗುವಾಗ ಇದು ಹೀಗೆ ಆಗ್ತದೆ ಕೆಲವು ಕಡೆ. ಅದಕ್ಕೆ ಬಲ್ಲವರು ಏನ್ ಹೇಳ್ತಾರೆ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂತ, ಇರುವ ಸಂಪನ್ಮೂಲವನ್ನ ಹೆಚ್ಚು ಹಾನಿ ಮಾಡದ ಹಾಗೆ ಉಳಿಸಿಕೊಂಡು ಅಭಿವೃದ್ಧಿ ಮಾಡುವುದು ಹೇಗೆ ಅಂತ ಯೋಚನೆ ಮಾಡಬೇಕು. ಆದ್ರೆ ಶಾಮಣ್ಣ ಹೇಳಿದ ಹಾಗೆ ಸುಸ್ಥಿರ ಅಭಿವೃದ್ಧಿ ಏನೋ ಸರಿ, ಈಗ ಎಷ್ಟೋ ಕಡೆ ನೋಡ್ತೇವೆ ನಾವು ಮಾರ್ಗದ ಬದಿಗಳಲ್ಲಿ ಎಲ್ಲ ಮೊದಲು ಗದ್ದೆ ಇದ್ದ ಜಾಗಗಳನ್ನು ಮಣ್ಣು ತುಂಬಿ ಅದರಲ್ಲಿ ಒಂದು ಕಟ್ಟಡ ಕಟ್ಟಿ ಬಿಡುವುದು. ಈಗ ಅಲ್ಲಿ ನೀರಿನ ಕೆರೆಯೂ ಇರಬಹುದು, ನೀರಿನ ಜಾಗ ಇರಬಹುದು, ಒಳ್ಳೆ ಬೆಳೆ ಆಗುವ ಜಾಗ ಇರಬಹುದು, ಎಲ್ಲದಕ್ಕೂ ರಾಶಿ ರಾಶಿ ಮಣ್ಣು ತುಂಬುತ್ತಾರೆ. ನಾಳೆ ನೋಡುವಾಗ ಅಲ್ಲಿ ಒಂದು ದೊಡ್ಡ ಕಟ್ಟಡ ಒಂದು ಬಂದು ಬಿಡ್ತದೆ. ಅದನ್ನೇ ಸಾಮಾನ್ಯವಾಗಿ ಹೇಳುದು, ಒಂದು ಸ್ವಲ್ಪ ಒಂದು 2 ಸೆಂಟ್ಸೋ 5 ಸೆಂಟ್ಸೋ 10 ಸೆಂಟ್ಸೋ ಜಾಗದಲ್ಲಿ ಇಂಥದ್ದು ಮಾಡಿದರೆ ಏನು ಹೆಚ್ಚು ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಈ 10 ಸೆಂಟ್ಸ್ಗಳು ಸೇರಿದಾಗ ಎಕರೆಗಟ್ಟಲೆ ಪ್ರದೇಶದಲ್ಲಿ, ವಿಸ್ತಾರವಾದಂತಹ ಪ್ರದೇಶದಲ್ಲಿ ಇಂತಹ ಒಂದು ಬದಲಾವಣೆ ಆಗ್ತಾ ಹೋದರೆ ಭೂಮಿಯ ರಚನೆಯಲ್ಲಿಯೂ ಕೂಡ ಒಂದು ವ್ಯತ್ಯಾಸ ಆಗಿರ್ತದೆ ಅಂತ. ಅದು ಬೇರೆ ಬೇರೆ ರೀತಿಯಲ್ಲಿ ತೋರ್ಪಡಿಸಿದೆ. ಒಂದು ಕಡೆ ಭೂಕಂಪ ಆಗುವ, ಈಗ ನಾವು ನೋಡ್ತಾ ಇರ್ತೀವಿ ಕೊಡಗಿನ ಒಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಭೂಕಂಪ ಆಗ್ತಾ ಇದೆ ಅಂತ ಹೇಳಿ. ಭೂಕಂಪ ಆಗ್ಬೋದು, ಭೂಕುಸಿತ ಆಗ್ಬೋದು, ವಿಪರೀತ ಮಳೆ ಆಗ್ಬೋದು, ಹೀಗೆ ವಾತಾವರಣದಲ್ಲಿ ಒಂದು ರೀತಿಯ ವೈಪರೀತ್ಯ ಕಾಣ್ತಾ ಇದೆ ಅಂತ. ಹೌದು ಹೌದು. ಒಂದು ರೀತಿಯ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತದೆ. ಅಲ್ಲ, ಈಗ ಕಟ್ಟಡ ಜಾಸ್ತಿ ಆಗ್ತಾ ಇರುವುದು ಏನಂತ ಹೇಳಿದ್ರೆ ಜನರು ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಅವರಿಗೆ ಬೇಕಾದಷ್ಟು ವಸತಿ ಅದು ಇದೆಲ್ಲ ಬೇಕು ಅನ್ನುವಂತಹ ಕಾರಣಕ್ಕೆ. ಈ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಇದು ಈ ತರದ ಕೆಲವು ಸಮಸ್ಯೆಗಳು ಕೂಡ ಉಂಟು. ಹೌದು, ಜನಸಂಖ್ಯೆ ಅನ್ನುವುದು ನಮ್ಮ ಕೈಯಲ್ಲಿಲ್ಲ. ಅದಕ್ಕೆ ಎಷ್ಟೇ ಯೋಜನೆಯನ್ನು ಮಾಡಿದರೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಇರ್ತದೆ. ಆದರೆ ಏನಂದ್ರೆ ಈಗ ಸಾಮಾನ್ಯವಾಗಿ ನೋಡಿದರೆ ಮೊದಲೆಲ್ಲ 40-50 ವರ್ಷಕ್ಕೆ ಪ್ರಾಯ ಆಯಿತು, ಮುದುಕರಾದರು ಅಂತ ಹೇಳ್ತಾ ಇದ್ರು. ಈಗಾಗಲ್ಲ, ಜೀವಮಾನದ ಒಂದು ಅವಧಿ ಇದೆಯಲ್ಲ, ಅದು 70-80 ವರ್ಷದವರೆಗೂ ಕೂಡ ವಿಸ್ತಾರ ಆಗಿದೆ. ಈಗ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇವೆ, ಅದು ಬೇರೆ ವಿಷಯ. ಹಾಗಾಗಿ ಒಟ್ಟು ಜನಸಂಖ್ಯೆ ಜಾಸ್ತಿ ಅಂತ ಕಾಣುದು. ಅದೌದು. ಅಂದ್ರೆ ಜನಸಂಖ್ಯೆ ಜಾಸ್ತಿ ಅನ್ನೋದನ್ನ ಒಂದು ಸಮಸ್ಯೆಯಾಗಿ ನಾವು ನೋಡಬಾರದು ಅಂತ. ಅದನ್ನ ನಾವು ಉಪಯೋಗಕ್ಕೆ ಹೇಗೆ ಮಾಡಬಹುದು, ಆ ಸಂಪನ್ಮೂಲವನ್ನ ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಮಾನವ ಸಂಪನ್ಮೂಲದ ಬಳಕೆ. ಅಲ್ಲ, ಈಗ ಎಲ್ಲ ಸರಿ, ಈಗ ಮಾತಾಡಿದ್ದೆಲ್ಲ ತುಂಬಾ ಹೊತ್ತಾಯ್ತು. ಈಗ ಹೌದಪ್ಪ, ಈಗ ಬೇರೆ ಬೇರೆ ಕಷಾಯದ ಬಗ್ಗೆಯೂ ಕೂಡ ನಾವು ಮಾತಾಡಿದ್ದೆವು. ಈಗ ನಾನು ಒಳಗೆ ಬರುವುದಿಲ್ಲ, ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ರತ್ನಕ ಎಂತದು ಸಾರು ಎಂತದೋ ಬೇರೆ ಮಾಡಿದ್ದಾರೆ. ಸಾಂಬ್ರಾಣಿ ಸಾರು ಮಾಡಿದಾರಂತೆ. ಸಾರು ನೀವು ಒಂದು ಚಿಕ್ಕ ಒಂದು ಬಾಟ್ಲಿಯಲ್ಲಿ ಹಾಕಿ ಕೊಡಿ, ಯಾಕಂದ್ರೆ ಅನ್ನ ಬೇಕಲ್ಲ ಅದಕ್ಕೆ, ಮನೆಗೆ ಹೋಗಿ ತಿನ್ನು ಅಂತ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಗಂಗಾರತ್ನ ಮುಗುಳಿ. ಮಾತು ಮಲ್ಲಿಗೆ ಕೌಟುಂಬಿಕ ಸಂಭಾಷಣೆ ಪ್ರಸಾರವಾಯಿತು. ಇನ್ನು ಮಿಶ್ರ ಕೃಷಿ ಅನುಭವದ ಕುರಿತು ಕುಂದಾಪುರ ತಾಲೂಕು ನಂಚಾರಿನ ವಿಘ್ನೇಶ್ವರ ಕಲ್ಕೂರ ಅವರೊಂದಿಗೆ ಸಂದರ್ಶನ. ವಿಘ್ನೇಶ್ವರ ಕಲ್ಕೂರ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಎಷ್ಟು ವರ್ಷದಿಂದ ನಿಮ್ಮ ಅನುಭವ ಕೃಷಿಯಲ್ಲಿ? ನನಗೆ 35-40 ವರ್ಷ ಅನುಭವ. ಅಂದ್ರೆ ಶಾಲೆ ಬಿಟ್ಟ ತಕ್ಷಣ ಸ್ಟಾರ್ಟಿಂಗ್. ಹೇಗಿತ್ತು ಒಂದು 3 ದಶಕದ ಹಿಂದೆ ಕೃಷಿಯ ಪರಿಸ್ಥಿತಿ? 3 ವರ್ಷದ ಹಿಂದೆ ಸಾಮಾನ್ಯ ಅಡ್ಡಿಲ್ಲ, ಈಗ ಸ್ವಲ್ಪ ಕೂಲಿಯೊಳಗ ಸಮಸ್ಯೆ ಅದು ಇದು ಅಂತೇಳಿ ಬೇರೆ ಬೇರೆ ಸಮಸ್ಯೆ ಎಲ್ಲ ಬರ್ತಾ ಇದೆ. ಮುಂಚಿಂದು ಇದೆ, ಆದರೆ ಈಗೀಗ ಅದು ಮುಂಚೆ ಒಂದು 5-10 ವರ್ಷಕ್ಕೆ ಟರ್ನಿಂಗ್ ಆಗ್ತಿತ್ತು, ಈಗ ವರ್ಷನ ವರ್ಷನೂ ಚೇಂಜ್ ಆಗ್ತಾ ಇದೆ. ಅಂದ್ರೆ ಈಗ ಕೂಲಿ ಆಳುಗಳ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ರು, ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದೆ? ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದೆ. ಅವರು ಸುಲಭದ ದಾರಿ ಉದ್ಯೋಗದಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಸುಲಭದ ದಾರಿ ಅಂದ್ರೆ ಏನು? ಸುಲಭದ ದಾರಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಬಿಸಿಲು ಬೆಂಕಿಯಲ್ಲಿ ಇರಬೇಕಾಗತ್ತೆ,

ಅದು ನಾವು ಮಾಡ್ಬೇಕು ಇಂಗ್ಸ್ಲಿಕ್ಕೆ, ಅಂದ್ರೆ ಗುಡ್ಡ ಬೆಟ್ಟದಲ್ಲೆಲ್ಲ ಇದು ಹೊಂಡವನ್ನ ಇದು ಇಂಗು ಗುಂಡಿಯನ್ನು ಮಾಡಿ ಅದನ್ನು ನಾವು ಒಬ್ರು ಮಾಡಿದ್ರೆ ಪ್ರಯೋಜನ ಇಲ್ಲ, ಸಾರ್ವತ್ರಿಕ ಅವರು ಮಾಡಿದ್ರೆ ಖಂಡಿತ ಅದು ಬೆನಿಫಿಟ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಕಲ್ಲು ತೆಗೆದು ಇದೆ, ಗುಂಡಿ ಇದೆ, ಅದಕ್ಕೆ ನೀರು ಬಿಟ್ಟು ನಮ್ಮ ಏರಿಯಾದಲ್ಲಿ ಸಾಧಾರಣ ಒಂದು ಈ ಬೆಲ್ಟ್ ಅಲ್ಲಿ ಒಂದು 7 ಬೋರ್ವೆಲ್ ಇದೆ, 7 ಬೋರ್ವೆಲ್ಗೂ ಇವತ್ತು ಎಷ್ಟು ನೀರು ಅನುಕೂಲ ಆಗಿದೆ ಅಂದ್ರೆ ಈಗ ಮಳೆ ಸಹಜವಾಗಿ ಬಿದ್ದಂತಹ ಮಳೆ ನೀರು ಈ ಕಲ್ಲಿನ ಒಂದು ಕೋರೆಯಲ್ಲಿ ನಿಲ್ತದ? ನಿಲ್ಲತ್ತೆ. ಅದು ನಾವು ಏನ್ ಮಾಡಿದೇವೆ ಅಂದ್ರೆ ಎಲ್ಲಾ ಕಡೆಯಿಂದ ಅದಕ್ಕೆ ನಿಲ್ಲಕ್ಕೆ ವ್ಯವಸ್ಥೆ ಮಾಡಿದೇವೆ. ನಂತರ ನಮ್ಮ ಏರಿಯಾದಲ್ಲಿ ಇನ್ನು ಬೇರೆ ಬೇರೆಯವರೆಲ್ಲ ಮಾಡಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ, ಅಂತೂ ನಮ್ಗೆ ಅನುಕೂಲತೆಗೆ ನಾವು ಮಾಡಿದೀವಿ. ಈಗ ರಬ್ಬರ್ ತೋಟವು ಅಥವಾ ಬೇರೆ ಏನಾದರೂ ಎತ್ತರದ ಜಾಗದಲ್ಲಿರುವಂತಹ ತೋಟಗಳಲ್ಲಿ ಆದ್ರೆ ಸಹಜವಾಗಿ ಈಗ ನೀರಿನ ಹರಿವನ್ನು ತಡೆಯುವುದಕ್ಕೆ ಏನಾದ್ರು ವ್ಯವಸ್ಥೆ ಉಂಟಾ? ಮಾಡಿದೀವಿ, ಅದು ಈ ಪಾತಿ ಪಾತಿ ಮಾಡಿ ಆ ನೀರು ಎದುರುಗಡೆ ನಿಲ್ಲಕ್ಕೆ ಗೇರಿಗೆ ರಬ್ಬರಿಗೆ ಆ ತರದಲ್ಲಿ ಮಾಡಿದೀವಿ. ನೀವು ರಬ್ಬರ್ ಮತ್ತು ಗೇರು ಬೆಳಿತೀರಾ? ರಬ್ಬರು ಗೇರು ಬೆಳಿತೀವಿ. ಎಷ್ಟಿದೆ ಸಾಮಾನ್ಯ ರಬ್ಬರು? ಒಂದು 1000 ಚಿಲ್ಲರೆ ಇದೆ, 1100. ಗೇರೊಂದು 500 ತನಕ ಇದೆ. ಈ ಕಸಿ ಗೇರು ಗಿಡ ಇದೆಯೋ ಅಥವಾ ಬೀಜದಿಂದ ಮಾಡಿ? ಬೀಜದಿಂದ ಮಾಡಿದ್ರೆ ಸಾಂಪ್ರದಾಯಿಕವಾಗಿ ಮಾಡಿದ್ದು. ಅದೇನು ಎಳ್ಳಿಂಗ್ ಅಂತ ನಾವೇನು ಈಗ ಕಸಿ ಗಿಡ ಎಲ್ಲ ನೆಟ್ಟು ಏನು ಹೋಗಿಲ್ಲ, ಅದೇ ಅದರಷ್ಟಕ್ಕೆ ಬೆಳೀತಾ ಬರುತ್ತೆ, ತಗೊಂಡ್ ಬರ್ತೇವೆ. ಈ ಗೊಬ್ಬರ ಕೊಡುವಂತ ಒಂದು ವ್ಯವಸ್ಥೆ ಉಂಟು ಇದಕ್ಕೆ? ಗೇರು ಮಾಡಲಿ, ನಾವು ಕಾಡಲ್ಲಿ ಬೆಳೆ ಕಾಡು ಬೆಳೆ ಅಂತೇಳಿ ಮಾಡ್ಕೊಂಡಿದೀವಿ. ಈ ರಬ್ಬರ್ ಕೃಷಿಯ ಬಗ್ಗೆ ಹೇಳಿ, ಇದರಲ್ಲಿ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಇದರಲ್ಲಿ ನಿರ್ವಹಣೆ ಅಂದ್ರೆ ವರ್ಷಕ್ಕೆ 2 ಬಾರಿ ಫರ್ಟಿಲೈಸರ್ ರಬ್ಬರಿಗೆ, ಮತ್ತೆ ಅದಕ್ಕೇನು ನಾವು ಸಾವಯವ ಅಂತೇಳಿ ಸಗಣಿ ಏನು ಇದೆಲ್ಲ ನೀರು ಅಂದ್ರೆ ಮುಂಚೆ ಎಲ್ಲ ನೀರು ಬಿಡ್ತಿದ್ದೀವಿ, ಈಗ ನಮ್ದು ಬೇರೆ ಕೃಷಿ ಇದು ಜಾಸ್ತಿ ಆಗ್ಲಿಕ್ಕೆ ಹೋಗಿ ಅಡಿಕೆ ಕೃಷಿ ಜಾಸ್ತಿ ಆಗ್ಲಿಕ್ಕೆ ಹೋಗಿ ಅದಕ್ಕೆ ನೀರು ಕಟ್ಟಿಂಗ್ ಮಾಡಿದ್ವಿ. ಮುಂಚೆ ಈ ರಾಸಾಯನಿಕ ಗೊಬ್ಬರ ಅಂದ್ರೆ ಏನು ಕೊಡ್ತೀರಿ, ಯಾವಾಗ ಕೊಡ್ತೀರಿ, ಹೇಗೆ ಕೊಡ್ತೀರಿ? ಈ ರಾಕ್ ಯೂರಿಯಾ ಪೊಟ್ಯಾಶ್ ಅದು ಮೂರು ಮಿಕ್ಸ್ ಮಾಡಿ ಇದು ಮೇ ಜೂನಲ್ಲಿ 2 ಮಳೆ ಬಿದ್ದ ತಕ್ಷಣ ಇನ್ನು ಮಳೆಯ ಕೊನೆಯ ಹಂತದಲ್ಲಿ ಅಕ್ಟೋಬರ್ ನವೆಂಬರಲ್ಲಿ 2 ಬಾರಿ ಕೊಡ್ತೀವಿ. ಹೇಗೆ ಕೊಡುವಂಥ ವಿಧಾನ? ಕೊಡುವಂಥ ವಿಧಾನ ಅಂದರೆ ಸಸಿ ಇರುವಾಗ ಬುಡದಲ್ಲಿ ದೊಡ್ಡ ಮರವಾದ ಮರದ ಹೇಗೆ ಎಲ್ಲೆಲ್ಲಿ ಹೋಗ್ತೇವೋ ಅಂದ್ರೆ 4 ಮರದ ಮಧ್ಯೆ ಒಂದು ಹೊಂಡ ತೆಗೆದು ಹೊಂಡದಲ್ಲಿ ಹಾಕಿ 4 ಮರದ್ದು ಒಂದೇ ಹೊಂಡಕ್ಕೆ ಹಾಕ್ತೀವಿ. ಅಂದ್ರೆ ಬೇರುಗಳೆಲ್ಲ ಅಲ್ಲಿ ಅದೇ ಬುಡದಲ್ಲಿ ಇರ್ತವೆ? ಬರ್ತಾವೆ. ಈಗ ಪ್ರಾರಂಭಿಕ ವರ್ಷಗಳಲ್ಲಿ ಎಡೆ ಬೆಳೆಯಾಗಿ ಏನಾದ್ರು ಬೆಳೆದಿದ್ರಾ ರಬ್ಬರ್ ತೋಟದಲ್ಲಿ? ಬಾಳೆ ಹಾಕಿದೀವಿ, ಬಾಳೆ ಹಾಕಿದೀವಿ. ಇದು ಸಾಧಾರಣ ಒಂದು 40 ವರ್ಷದ ಕೆಳಗಡೆ, ಅಂದ್ರೆ ಒಂದು ಹಳೆ ಪ್ಲಾಟ್ ಮಾಡಿ 40 ವರ್ಷ ಆಯ್ತು ರಬ್ಬರ್. ಈ ಮಳೆಗಾಲದಲ್ಲಿ ಈ ಎಲೆ ಉದುರುವಂತ ಒಂದು ಸಮಸ್ಯೆ ಏನಾದ್ರು ಬರ್ತದಲ್ಲ ರಬ್ಬರ್ ತೋಟದಲ್ಲಿ? ಬರುತ್ತೆ. ಅದಕ್ಕೆ ಈ ಬೋರ್ಡ್ ಹೊಡಿತೀವಿ, ಅಂದ್ರೆ ಸಸಿ ಇರುವಾಗ ದೊಡ್ಡದ ಇರುವಾಗ ಹೊಡಿತಿಲ್ಲ, ಅದಕ್ಕೆ CO4 ಅಂತೇಳಿ ಅದು ಕಾಪರ್ ಆಕ್ಸೈಡ್ ಅದನ್ನು ಆಯಿಲ್ ಮಿಕ್ಸ್ ಮಾಡಿ ಹೊಡಿತಾರೆ, ಪವರ್ ಸ್ಪ್ರೇ. ಇದಲ್ಲದೆ ಬೇರೆ ಏನು ಸಮಸ್ಯೆ ಬರ್ತದೆ ರಬ್ಬರ್ ಮರದಲ್ಲಿ? ಇದು ಪಿಂಕ್ ರೋಗ, ಹೆಗೆ ಸಾಯೋದು, ಮತ್ತೆ ತೊಗಟೆ ಇದಾಗೋದು, ಯಾವುದು ಮರಗಟ್ಟೋದು ಇದು, ಮತ್ತೆ ಬೇರೆಲ್ಲ ಒಂದು ರೋಗ ಬರುತ್ತೆ ಸಾಮಾನ್ಯವಾಗಿ. ಮತ್ತೆ ಎಲೆ ಹೋದ್ರೆ ಮತ್ತೊಂದು ಇದು ಎಂತ ಕೊಲೆ ಕೊಲೆ ಎರೆಗೆ ಎಲ್ಲ ಎಲೆ ಹೋದ್ರೆ ಹೆಗೆ ಎಲ್ಲ ಸಾಯೋದು ಅದೆಲ್ಲ ಬರುತ್ತೆ ಸಾಮಾನ್ಯ. ಆಮೇಲೆ ಈಗ ಮಳೆಗಾಲದಲ್ಲಿ ಕೂಡ ಟ್ಯಾಪಿಂಗ್ ಮಾಡುವಂಥ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಿ ನೀವು? ಅದು ಪ್ಲಾಸ್ಟಿಕ್ ಕಟ್ಟಿ ಟ್ಯಾಪಿಂಗ್ ರೈನ್ ಗಾರ್ಡ್ ಕಟ್ಟಿ ಮಾಡ್ತೀವಿ. ಅದರಲ್ಲಿ ಏನಾದರೂ ಸುಧಾರಣೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ? ಸುಧಾರಣೆ ಅಂದರೆ ಆ ಥರದ್ದೇನಾಗಿಲ್ಲ ನಮ್ಮ ತಿಳಿದ ಮಟ್ಟಿಗೆ. ಪ್ಲಾಸ್ಟಿಕ್ ಇದು ಮಾಡಿ ಮರ ಟ್ಯಾಪಿಂಗ್ ಮಾಡೋದು, ಅದಕ್ಕೆ ವಾರಕ್ಕೊಮ್ಮೆ ಟ್ಯಾಪಿಂಗ್ ಪೆನ್ನಲ್ಲಿ ಔಷಧಿ ಹಚ್ಚೋದು ಅಷ್ಟೇ. ಆಮೇಲೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಹೇಳಿರುವಂಥದ್ದು ಈ ರಬ್ಬರ್ ಟ್ಯಾಪಿಂಗ್ನಲ್ಲಿ ಅಧಿಕ ಅಂತರದ ಟ್ಯಾಪಿಂಗ್ ಮಾಡಬಹುದು ಅಂಥೇಳಿ, ಅಥವಾ 2 ದಿವಸವೋ 4 ದಿವಸವೋ ಮಾಡೋದಿಲ್ಲ, 5-6 ದಿವಸಕ್ಕೆ ಒಂದ್ಸರಿ ಮಾಡಿದರೆ ಸಾಕು ಅಂತ, ಈ ಪ್ರಯತ್ನ ಏನಾರು ಮಾಡಿರ ನೀವು? ಮಾಡಿಲ್ಲ ನಾವು, 2 ದಿವಸಕ್ಕೊಮ್ಮೆ. 2 ದಿವಸಕ್ಕೊಮ್ಮೆ? ಒಂದ್ ದಿವಸಕ್ಕೆ ಎಷ್ಟು ಮರ ಮಾಡಬಹುದು? ಒಂದ್ ದಿವಸಕ್ಕೆ ಒಂದು ಆಳು ಸಾಧಾರಣ 300-400 ಮರ ಮಾಡ್ತಾನೆ, ಇನ್ನು ಕೆಲವರು ಸರ್ವಿಸ್ ಇದ್ದವರು 500 ತನಕನು ಮಾಡ್ತಾರೆ ಟ್ಯಾಪಿಂಗ್. ಈ ರಬ್ಬರ್ ಟ್ಯಾಪಿಂಗ್ ಮಾಡುವ ಸಂದರ್ಭದಲ್ಲಿ ಏನೇನು ತಪ್ಪುಗಳನ್ನ ಮಾಡ್ತಾರೆ ಸಾಮಾನ್ಯವಾಗಿ? ತಪ್ಪಂದ್ರೆ ಈ ಮರ ಆಳಕ್ಕೆ ಕೊಯ್ತಾದ್ರೆ ಒಂದು, ಮತ್ತೊಂದು ಇನ್ನೊಂದು ಸರಿಯಾದ ಅಳತೆ ಇಟ್ಟು ಕೆಲವರು ಕೊಯ್ಯೋದಿಲ್ಲ, ಕೆಲವರು ಮತ್ತೆ ಥಿಕ್ನೆಸ್ ಅನ್ನುವಂಥದ್ದು ದಪ್ಪ ಬೇಗ ಮರ ಕೊಯ್ದು ಹೋಗುತ್ತೆ, ಆ ಥರ ಎಲ್ಲ ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ. ಆಮೇಲೆ ಈಗ ರಬ್ಬರ್ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಹೇಳಿ, ಯಾವ ರೀತಿ ಒಂದು ವ್ಯವಸ್ಥೆ ಇದೆ? ಸಂಸ್ಕರಣೆ ಅಂದರೆ ಹೊಗೆ ಮನೆ, ಹೊಗೆ ಗೂಡು ಫಸ್ಟು ಇದರಲ್ಲಿ ಟ್ರೈಗೆ ಹಾಕಿ ಇದು ಮಾಡಿ ಶೀಟ್ ಮಾಡಿ ಮಿಷನ್ ಇದು ಮಾಡಿ ಹೊಗೆ ಮನೆ ಹಾಕಿ ಹೊಗೆ ಮನೆಯಲ್ಲಿ ಒಂದು 3 ದಿವಸ ಹೊಗೆ ಇದು ಮಾಡಿ ಬಂಡಲ್ ಮಾಡಿ ಇಟ್ಬಿಡೋದು. ಈ ಸಲ್ಫ್ಯೂರಿಕ್ ಆಸಿಡ್ ಎಲ್ಲ ನೀವು ಬಳಕೆ ಮಾಡ್ತಿರಲ್ಲ, ಅದರ ಒಂದು ನಿರ್ವಹಣೆ ಎಲ್ಲ ಮಾಡೋದು ಹೇಗೆ? ಸಲ್ಫ್ಯೂರಿಕ್ ಆಸಿಡ್ ನಿರ್ವಹಣೆ ಅಂದರೆ ಅದನ್ನು ಈ ತ್ಯಾಜ್ಯ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ ನಾವು ಗೊಬ್ಬರ ಗ್ಯಾಸಿಗೆ ಇದು ಮಾಡ್ತೀವಿ, ಹಾಕ್ತೀವಿ. ಏನು ಸಮಸ್ಯೆ ಬರೋದಿಲ್ಲ? ಇಲ್ಲ, ಅದು ಏನು ಇಷ್ಟೊತ್ತಿಗೆ ಗೊತ್ತಾಗಿಲ್ಲ ನಮಗೆ. ಇದು ಇದು ಇದು ಗ್ಯಾಸ್ ಜಾಸ್ತಿ ಬರುತ್ತೆ, ಯಾವುದು ಈ ಅಡುಗೆ ಮಾಡಲಿಕ್ಕೆ ಗೋಬರ್ ಗ್ಯಾಸಿಗೆ ಗ್ಯಾಸ್ ಬರುತ್ತೆ. ಈ ಗುಣಮಟ್ಟದ ರಬ್ಬರ್ ಹಾಳಿನ ತಯಾರು ಮಾಡುವುದಂದ್ರೆ ಏನೇನು ಅಂಶವನ್ನು ಗಮನಿಸಬೇಕು? ಒಂದು ಅದನ್ನು ಹಾಲಂತಂದು ಇದು ಮಾಡಬೇಕು, ಜರಡೆ ಹಿಡಿದು ಕ್ಲೀನಾಗಿ ಮಾಡಬೇಕು. ಇನ್ನು ಎರಡನೇ, ಅದಕ್ಕೆ ಈ ಗೋಲ್ಡನ್ ಟಚ್ ಅಂತ ಆ್ಯಸಿಡ್ ಇರುತ್ತೆ, ಅದನ್ನು ಹಾಕಿ ಕ್ಲೀನ್ ಒಳ್ಳೆ ಜೇನು ತಟ್ಟಿ ಥರ ಸೀಟ್ ಬರುತ್ತೆ ಕ್ಲೀನಾಗಿ. ತೆಳುವು ಎಷ್ಟು 5 mm ಎಷ್ಟು ತೆಳು ಸೀಟ್ ತೆಳುವಾಗಿ ಮಾಡಬೇಕು, ಆ ಥರ ಬರುತ್ತೆ. ಸ್ಮೋಕಿಂಗ್ ಬಗ್ಗೆ, ಸ್ಮೋಕಿಂಗ್ ಹೋ ಮತ್ತು ಹೊಗೆ ಮನೆ, ಹೊಗೆ ಮನೆಯಲ್ಲೂ ಹಾಗೆ ಒಂದು 3 ದಿವಸ ಒಳ್ಳೆ ರೀತಿಯಿಂದ ಹೊಗೆ ಹಿಡಿದು ಇದು ಮಾಡಿದರೆ ಕ್ಲೀನಾಗಿ ಸೀಟು ಬರುತ್ತೆ. ಇದರಲ್ಲಿ ಏನಾದರೂ ಇಂಧನ ಉಳಿತಾಯ ಮಾಡಲಿಕ್ಕೆ ಏನಾದರೂ ವ್ಯವಸ್ಥೆ ಉಂಟಾ? ಇದರಲ್ಲಿ ಹೊಗೆ ಹಾಕೋದ್ರಲ್ಲಿ ಇದೆ ಅಂತೆ, ಈಗೆಲ್ಲ ಮಾಡ್ತಿದ್ದಾರಂತೆ, ಆದರೆ ನಮಗೆ ಅದು ಗೊತ್ತಾಗಿಲ್ಲ, ನಮಗೆ ಆ ಪರಿಸ್ಥಿತಿ ಇನ್ನೂ ಬರಲಿಲ್ಲ. ಸಾಕಷ್ಟು ಸಿಗ್ತದೆ ಸಿಗ್ತದೆ. ಆಮೇಲೆ ಅಡಿಕೆ ಕೃಷಿಯ ಬಗ್ಗೆ ಹೇಳಿ. ಅಡಿಕೆ ಕೃಷಿ ಅಂತ ಹೇಳಿದರೆ ಅದೇ ಮೇಯ್ನ್ ಆಗಿ ನೀರಾವರಿ ಬೇಕು ಅಡಿಕೆಯಲ್ಲಿ, ಒಂದು ಮೇಯ್ನ್ ನೀರಾವರಿ, ಎರಡನೇ ಕೊಳೆ ರೋಗ ನಿರ್ವಹಣೆ ಅಷ್ಟೇ. ಮತ್ತೀಗ ಮತ್ತಲ್ಲ ಈಗ ಸಾವಯವ ಕೃಷಿಯಲ್ಲಿ ಅಂದರೆ ಸಗಣಿ ನೀರು ಅಥವಾ ಈ ಜೀವಾಮೃತನ ಎಂಥದ್ದು ಮಾಡಿ ಎಲ್ಲ ಮಾಡ್ತಿದ್ದಾರೆ. ಅದನ್ನು ನೀವು ಕೂಡ ಈ ಪ್ರಯತ್ನ ಮಾಡಿದ್ರೆ ಜೀವಾಮೃತ ಹೋಗ್ಬೇಕಂತ ಮಾಡಿದ್ದೇನೆ, ಇನ್ನು ಸ್ಟಾರ್ಟ್ ಮಾಡಿಲ್ಲ. ಏನಿದ್ರೆ ವಿಶೇಷತೆ? ವಿಶೇಷತೆ ಅಂದ್ರೆ ಅದರಲ್ಲಿ ಈ ಜೀವಾಣು ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ, ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಅಂದ್ರೆ ಅದು ಮಣ್ಣಿನಲ್ಲಿ ಮಲ್ಚಿಂಗ್ ಕೊಟ್ಟವಾಗ ಅವು ತಂಪಿನ ವಾತಾವರಣಕ್ಕೆ ಇಂಪ್ರೂವ್ಡ್ ಆಗ್ತಾ ಹೋಗ್ತವೆ ಅಂತ ಅವರು ಹೇಳೋದು. ಅದನ್ನ ಮಾಡಿ ನೋಡಿಲ್ಲ ಇನ್ನು. ನಿಮ್ಮ ಹಿಂದಿನವರು ಅಂದ್ರೆ ಹಿರಿಯರು ಕೂಡ ರೇಡಿಯೋ ಕೇಳುಗರು, ನೀವು ಕೂಡ ರೇಡಿಯೋ ಕೇಳ್ತೀರಾ? ರೇಡಿಯೋ ಮುಂಚೆ ಈ ಟಿವಿ ಇದೆಲ್ಲ ಬಂದವಾಗ ಮುಂಚಿಂದ ಕೇಳ್ತಾ ಇದ್ದೀವಿ, ಈಗ ಟಿವಿ ಬಂದ ಮೇಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಟಿವಿ ಅಥವಾಲಿದೆ. ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ವಿಚಾರ ವಿನಿಮಯ ಆಗ್ಬೋದು ಅಥವಾ ಮಾಹಿತಿಯನ್ನು ಕಲೆ ಹಾಕುವುದಾಗ್ಬೋದು, ಹೇಗೆ ಮಾಡ್ತೀರಿ ಇವಾಗ? ನಾನೆಲ್ಲ ಈ ಸಮ್ಮೇಳನ ಇಂಥದ್ದೇನಾದ್ರು ಇದ್ರೆ ಅಥವಾ ಈ ಕೃಷಿ ಮೇಳ ಇದ್ರೆ ಅಥವಾ ಈ ನಿಮ್ಮ ಸಣ್ಣ ಪುಟ್ಟ ಏನಾದ್ರು ಕೃಷಿ ಸೆಮಿನಾರ್ ಇದ್ರೆ ಆ ಕಡೆ ಎಲ್ಲ ಹೆಚ್ಚಿಗೆ ಒಲವು ಕೊಟ್ಟು ಹೋಗ್ತಾ ಇರ್ತೇನೆ. ಈಗ ಸಾಮಾನ್ಯವಾಗಿ ಒಂದು ಕೃಷಿ ಮೇಳಕ್ಕೆ ಹೋದಾಗ ನಿಮ್ಮ ನಿರೀಕ್ಷೆ ಏನಾಗಿರ್ತದೆ, ಯಾಕಾಗಿ ಹೋಗ್ತೀರಿ ಅಲ್ಲಿಗೆ? ಅಲ್ಲಿ ಕೆಲವರದೊಂದು ಹೀಗೆ ಅವ್ರವ್ರದ್ದೊಂದು ಅನುಭವ ಹೇಳ್ತಾರೆ ಒಂದು, ಮತ್ತೆ ಹೊಸ ಹೊಸ ಮಿಷಿನರಿ ಅಥವಾ ಬೇರೆ ಬೇರೆ ಅವರು ಹೊಸ ಒಬ್ರೊಬ್ರು ಏನಾದ್ರು ಮಾಡಿದ್ದು ನೋಡಿ ಹೇಳ್ತಾರೆ, ಅದನ್ನು ಕೇಳೋದು, ಇದೆಲ್ಲ ಒಂದು ಸಾಮಾನ್ಯ ನೋಡೋ ಅಂತ ಇದು ಅಷ್ಟೇ. ಈಗ ಸಂಸ್ಕರಣೆ ಮತ್ತು ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು? ಅದಕ್ಕೆ ಅದ್ರ ಬಗ್ಗೆ ಮಾರುಕಟ್ಟೆ ಅಂದರೆ ನಾವು ಮಾರುಕಟ್ಟೆ ಡೈರೆಕ್ಟ್ ಹೋಗಿಲ್ಲ, ನಮಗೆಲ್ಲ ನಮ್ದು ನಾವೇನಾದ್ರು ಬೆಳೆದಿದ್ರೆ ಹೀಗೆ ಲೋಕಲ್ಲೇ ಎಲ್ಲ ಇದು ಮಾಡಿ ಬಂದು ತಗೊಂಡು ಹೋಗ್ತಾರೆ, ಅಡಿಕೆ ಎಲ್ಲ ಈಗೆಲ್ಲ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ಅಂದ್ರೆ ಮಾಡಿದ್ರೆ ಆಗುತ್ತೆ, ನಮಗೆ ಮಾಡ್ಲಿಕ್ಕೆ ಆಗಲ್ಲ ಅದಿಂದ. ಈಗ ಅಡಿಕೆ ಎಲ್ಲ ಅಂದ್ರೆ ಈಗ ತಕ್ಷಣ ಅವರು ದುಡ್ಡು ಕೊಡ್ತಾರೆ ಅಥವಾ ಒಂದು ವಾರ ಬಿಟ್ಟು ಕೊಡುವಂತ? ಒಂದು ವಾರ ಬಿಟ್ಟು ಕೊಡ್ತಾರೆ, ಒಂದು ವಾರ ವಿಶ್ವಾಸ ಇರುತ್ತೆ ಮೇಲೆ. ಒಳ್ಳೇದು ವಿಘ್ನೇಶ್ವರ್ ಕಲ್ಕೂರು ಅವರೇ, ಆ ಮಿಶ್ರ ಬೆಳೆಯನ್ನು ಬೆಳೀತಾ ಇದ್ರಿ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಗೆ ನೀವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಮಿಶ್ರ ಕೃಷಿ ಅನುಭವದ ಕುರಿತು ಕುಂದಾಪುರ ತಾಲೂಕು ನಂಚಾರಿನ ವಿಘ್ನೇಶ್ವರ ಕಲ್ಕೂರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ರಾಜ್ಕುಮಾರ್ ಭಾರತಿಯವರು ಹಾಡಿರುವ ಬಸವೇಶ್ವರ ವಚನ. ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದಯ್ಯ. ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದಯ್ಯ. ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ, ಚಂದ್ರ ಕುಂದೇ ಕುಂದುವುದಯ್ಯ. ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುಧಿ ಬೊಬ್ಬಿಟ್ಟಿತೆ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುಧಿ ಬೊಬ್ಬಿಟ್ಟಿತೆ ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುವುದಯ್ಯ ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುವುದಯ್ಯ ಅಂಬುಧಿಯ ಮುನಿಯು ಆ ಪೋಷಣ ಕೊಂಬಲ್ಲಿ ಚಂದ್ರನು ಅಡ್ಡ ಬಂದನೆ ಅಂಬುಧಿಯ ಮುನಿಯು ಆ ಪೋಷಣ ಕೊಂಬಲ್ಲಿ ಚಂದ್ರಮನು ಅಡ್ಡ ಬಂದನೆ ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನಂಟ ನೀನೇ ಅಯ್ಯ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಾ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಾ ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುವುದಯ್ಯ ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ ಚಂದ್ರ ಕುಂದೇ ಕುಂದುವುದಯ್ಯ ಜಾನುವಾರು ಸಾಕಾಣಿಕೆದಾರರೇ ಗಮನಿಸಿ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯಡಿ 1 ರಿಂದ 8 ವರ್ಷದೊಳಗಿರುವ ಎಮ್ಮೆ ಮತ್ತು ಆಕಳುಗಳಿಗೆ ಸರ್ಕಾರವು ವಿಮಾ ಯೋಜನೆಯನ್ನು ಜಾರಿಗೊಳಿಸಿದ್ದು, ಜಾನುವಾರಿನ ಮಾರುಕಟ್ಟೆ ಮೌಲ್ಯದ 2% 1 ವರ್ಷದ ಅವಧಿಗೆ ಹಾಗೂ 6% 3 ವರ್ಷದ ಅವಧಿಗೆ ವಿಮಾ ಪ್ರೀಮಿಯಂ ಇರುತ್ತದೆ. ಈ ಪ್ರೀಮಿಯಂ ಮೊತ್ತದಲ್ಲಿ ಎಪಿಎಲ್ ಫಲಾನುಭವಿಗಳಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಬಿಪಿಎಲ್ ಫಲಾನುಭವಿಗಳಿಗೆ 70% ಸಹಾಯಧನವನ್ನು ಸರ್ಕಾರವು ನೀಡಲಿದೆ. ಜಾನುವಾರು ಸಾಕಾಣಿಕೆದಾರ ರು ಕಡ್ಡಾಯವಾಗಿ ಜಾನುವಾರುಗಳಿಗೆ ಕಿವಿಯೋಲೆ ಹಾಕಿಸಿ ರೈತರು ತಮ್ಮ ಹತ್ತಿರದಲ್ಲಿರುವ ಪಶುವೈದ್ಯಕೀಯ ಸಂಸ್ಥೆಯ ಪಶುವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ನಿಗದಿಪಡಿಸಿದ ಪ್ರೀಮಿಯಂ ನಗದು ರೂಪದಲ್ಲಿ ನೀಡಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ 10 ಜುಲೈಗಾಗಿ ಜಾನುವಾರುಗಳಿಗೆ ವಿಮೆ ಮಾಡಿಸಿ ರಕ್ಷಣೆಯನ್ನು ಪಡೆಯಿರಿ. ವಿಮೆ ಮಾಡಿಸಿ ಆಕಸ್ಮಿಕ ಆರ್ಥಿಕ ನಷ್ಟ ತಪ್ಪಿಸಿ. ಇದು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಇವರ ಪ್ರಕಟಣೆ. ಈಗ ಸಂಗೀತ ಬಾಲಚಂದ್ರ ಅವರು ಹಾಡಿರುವ ಪುರಂದರದಾಸರ ಒಂದು ಕೃತಿ. ¶¶